ಆಕಾಶವಾಣಿ ಮಂಗಳೂರು ಸಮಯ 6:50. ಇದೀಗ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಯಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ, ಈ ಕುರಿತು ಉಡುಪಿ ಜಿಲ್ಲೆಯ ಬಂಟಕಲ್ಲು ಇಲ್ಲಿನ ರಾಮಕೃಷ್ಣ ಶರ್ಮಾ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ ಹಾಗೂ ಪೇಟೆ ಧಾರಣೆಗಳನ್ನು ಕೇಳುವಿರಿ. ಇದೀಗ ಕೆಲವು ಪ್ರಕಟಣೆಗಳು. ಜೈ ಕಿಸಾನ್ ಬೆಳೆ ಸಮೀಕ್ಷೆ ಉತ್ಸವ 2022. ಸ್ವಾಭಿಮಾನಿ ರೈತರಿಗೊಂದು ಸುವರ್ಣಾವಕಾಶ. ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಗಳ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಮೂಲಕ ದಾಖಲಿಸುವ ಯೋಜನೆ ಆರಂಭಗೊಂಡಿದೆ. ಬೆಳೆ ವಿಮೆ ಪರಿಹಾರ, ಬೆಳೆ ಹಾನಿ ಪರಿಹಾರ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಮತ್ತು ಆರ್ಟಿಸಿಯಲ್ಲಿ ಬೆಳೆಯ ವಿವರವನ್ನು ದಾಖಲಿಸಲು ಉಪಯುಕ್ತವಾದ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ರೈತರು ನೇರವಾಗಿ ಇಲ್ಲವೇ ಕುಟುಂಬದ ಸದಸ್ಯರು ಅಥವಾ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ತಮ್ಮ ಮೊಬೈಲ್ ಸಂಖ್ಯೆಗೆ ಒಟಿಪಿ ಪಡೆಯುವ ಮೂಲಕ ವಿವರವನ್ನು ಅಪ್ಲೋಡ್ ಮಾಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ತೋಟಗಾರಿಕೆ, ಕಂದಾಯ ಮತ್ತು ರೇಷ್ಮೆ ಇಲಾಖೆಯ ಅಧಿಕಾರಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 8448447715 ಕರೆ ಮಾಡಿ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು, ಉಡುಪಿ ಜಿಲ್ಲೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಕಾಳುಮೆಣಸು ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ, ಈ ಕುರಿತು ಉಡುಪಿ ಜಿಲ್ಲೆಯ ಬಂಟಕಲ್ಲಿನ ರಾಮಕೃಷ್ಣ ಶರ್ಮಾ ಅವರೊಂದಿಗೆ ಸಂದರ್ಶನ. ರಾಮಕೃಷ್ಣ ಶರ್ಮಾ ಅವರೇ ನಮಸ್ಕಾರ. ನಮಸ್ಕಾರ. ಕಾಳುಮೆಣಸನ್ನ ಸಂಬಾರ ರಾಜ ಅಂತ ಕರೀತೀವಿ, ಅದರಲ್ಲೂ ವಿಶೇಷವಾಗಿ ಕರಾವಳಿ ಜಿಲ್ಲೆಯಲ್ಲಿ ಮಿಶ್ರ ಬೆಳೆಯಾಗಿ ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಕಾಳುಮೆಣಸು ಬೆಳೆಯುವುದನ್ನು ನಾವು ನೋಡ್ತೀವಿ. ಈ ವರ್ಷದ ಒಂದು ಮಳೆಯ ಪರಿಸ್ಥಿತಿ ನೋಡಿದ್ರೆ ಈ ಕಾಳುಮೆಣಸಿಗೆ ಯಾವ ರೀತಿ ಧಕ್ಕೆಯಾಗಿದೆ, ಯಾವ ರೀತಿ ತೊಂದರೆ ಆಗಿದೆ ಅಂದ್ರೆ, ನನ್ನ ತಿಳುವಳಿಕೆಯ ಪ್ರಕಾರ ಈ ವರ್ಷ ಬಹಳ ಮಳೆಯಾಗಿದೆ. ಹೌದು, ಬಹಳ ಮಳೆ ಅಂದ್ರೆ ಏನು ಅಂತ ಹೇಳಿದ್ರೆ, ದಿವಸಕ್ಕೆ 10 inches, 12 inches, 14 inches ಈ ರೀತಿ ನಿರಂತರವಾಗಿ ಮಳೆಯಾಗಿದೆ. ಆದ್ರೆ ಮಳೆಗಾಲದಲ್ಲಿ ಹಲವಾರು ದಿನಗಳಲ್ಲಿ ಸೂರ್ಯನ ಬಿಸಿಲು ಬಾರದೇ ಇರುವಂತಹದ್ದು ಸಾಮಾನ್ಯ ನಮ್ಮ ಪ್ರದೇಶದಲ್ಲಿ. ಆದ್ರೆ ನೀರು ಈ ರೀತಿ ಬೀಳುವುದಿಲ್ಲ, ಮಳೆಯಲ್ಲಿ ನೀರಿನ ಪ್ರಮಾಣ ಈ ರೀತಿ ಬೀಳುವುದಿಲ್ಲ. ದಿವಸಕ್ಕೆ 1 inch, 1/2 inch ಈ ರೀತಿ ಬೀಳ್ತಾ ಇರ್ತದೆ, ಸಣ್ಣ ಹನಿಗಳ ರೂಪದಲ್ಲಿ ಬೀಳ್ತಾ ಇರ್ತದೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಮಣ್ಣಿನಲ್ಲಿ ನೀರಿನ ಮಟ್ಟ ತುಂಬಾ ಕಡಿಮೆ ಇರ್ತದೆ, ಸೂರ್ಯನ ಬಿಸಿಲು ಇರುವುದಿಲ್ಲ, ಮಣ್ಣಿನಲ್ಲಿ ನೀರಿನ ಮಟ್ಟ ಕಡಿಮೆ ಇರ್ತದೆ. ಆದ್ರೆ ಈ ವರ್ಷ ನಿರಂತರವಾಗಿ ಬಂದಂತ ಈ ಮಳೆಯಿಂದ ಜೌಗು ಪ್ರದೇಶದಂತ ಆಗಿದೆ. ನಮ್ದು ಎತ್ತರದಲ್ಲಿರುವ ಜಾಗ, ಆದ್ರೆ ಸಹ ಜೌಗು ಪ್ರದೇಶವಾಗಿ ಆಗಿದೆ. ಹಾಗಾಗಿ ಕಾಳುಮೆಣಸನ್ನು ನಮ್ಮ ರೈತರಿಗೆ ಎಲ್ರಿಗೂ ಉಳಿಸ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ಹೇಳುವಂತಹದ್ದೇ ಸಂಶಯ ಆಗಿದೆ. ಮತ್ತೆ ಈ ಹುಲ್ಲು ಸಮೇತ ಕೊಳಿಲಿಕ್ಕೆ ಪ್ರಾರಂಭ ಆಗಿದೆ. ಹುಲ್ಲು ಸಾಮಾನ್ಯ ನಮ್ಮ ತೋಟದಲ್ಲಿ ಬೆಳೆಯುವಂತಹ ಕಳೆ ಹುಲ್ಲು ಇದೆ ಅಲ್ವಾ, ಅದು ಸಹ ಈ ರೀತಿಯ ಒಂದು ನೀರಿನಿಂದ ಕೊಳಿಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಾಗಿ ಬಹಳ ಸಮಸ್ಯೆ, ಪ್ರಾಕೃತಿಕವಾದಂತಹ ಒಂದು ಸಮಸ್ಯೆ, ಇದನ್ನು ಏನು ಮಾಡ್ಲಿಕ್ಕೂ ನಮ್ಗೆ ಸಾಧ್ಯ ಇಲ್ಲ. ಆದ್ರೆ ಇದರಲ್ಲಿ ನಾವು ಏನು ಮಾಡ್ಬೇಕು ಅಂತ ಹೇಳಿದ್ರೆ, ವೈಜ್ಞಾನಿಕವಾಗಿ ಅದನ್ನು ಹತೋಟಿ ಮಾಡುವಂತಹದ್ದು, ನಮ್ಮ ಪ್ರದೇಶವನ್ನು ನಾವು ವೈಜ್ಞಾನಿಕವಾಗಿ ನಿರ್ವಹಣೆಯನ್ನು ಮಾಡಿದ್ರೆ ನಮ್ಗೆ ಅದರಿಂದ ಆಗುವಂತಹ ತೊಂದರೆಯನ್ನು ತುಂಬಾ ಕಡಿಮೆ ಮಾಡಬಹುದು ಅಂತ ಹೇಳುದು ನನ್ನ ಅಭಿಪ್ರಾಯ. ಈಗ ನಿರಂತರವಾಗಿ ಒಂದು ವಾರ ಅಥವಾ 10 ದಿವಸಗಳ ಕಾಲ ಮಳೆ ಬಂದು ನೀರು ನಿಂತ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ತೊಂದರೆ ಎಲ್ಲ ಆಗ್ತದೆ ಅಂತ ಈಗ ಕಾಳು ಮೆಣಸಿಗೆ ವಿಶೇಷವಾಗಿ ಅಂದ್ರೆ ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಬೇರಿನಲ್ಲಿ ಕೊಳೆತ ಪ್ರಾರಂಭ ಆಗ್ತದೆ. ಅದೇ ನಮಗೆ ದೊಡ್ಡ ಸಮಸ್ಯೆ ಆಗುವುದೇನು ಅಂತ ಹೇಳಿದ್ರೆ ಬೇರಿನಲ್ಲಿ ಕೊಳೆತ ಪ್ರಾರಂಭ ಆಗುತ್ತೆ. ಅದು ಏನಂತ ಹೇಳಿದ್ರೆ ಆ ಕೊಳೆತ ಹರಡ್ತಾ ಹೋಗ್ತದೆ. ಎಷ್ಟು ವೇಗವಾಗಿ ಹರಡ್ತದೆ ಅಂತ ಹೇಳಿದ್ರೆ ಒಂದೆರಡು ದಿವಸದಲ್ಲಿ ಇಡೀ ಗಿಡವನ್ನೇ ಸಾಯಿಸುವಷ್ಟು ಜೋರ್ನಲ್ಲಿ ಹರಡ್ತದೆ. ಅದಕ್ಕೆ ನಾವು ಸೊರಗು ರೋಗ ಹೇಳುವಂತ. ಹಾಗಾಗಿ ಅದು ಸಮಸ್ಯೆ ಆಗುವಂತದ್ದು. ಬೇರು ಕೊಳೆತ ಮೇಲೆ ಮತ್ತೆ ಗಿಡಕ್ಕೆ ಯಾವುದೇ ಶಕ್ತಿ ಇರುವುದಿಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಮಳೆಗಾಲ ಆದ್ರಿಂದ ಮತ್ತೆ ಹೊಸ ಬೇರುಗಳು ಬರಲಿಕ್ಕೆ ಸಹ ಬಹಳ ಕಷ್ಟ. ಸೂರ್ಯನ ಬಿಸಿಲು ಸಹ ಬಹಳ ಕಡಿಮೆ ಇರ್ತದೆ. ಹಾಗಾಗಿ ಇದು ಸಮಸ್ಯೆ ಬಹಳಷ್ಟು ಉಲ್ಬಣ ಆಗ್ತದೆ ಅಂತ ಸಂದರ್ಭದಲ್ಲಿ. ಈಗ ಈ ಕೊಳೆಯುವ ಒಂದು ಸಮಸ್ಯೆ ಅಲ್ಲದೆ ಸಾಮಾನ್ಯವಾಗಿ ಕಂಡು ಬರುವಂತಹದ್ದು ಈ ಶೀಘ್ರ ಸೊರಗ ರೋಗ ಎನ್ನುವಂತಹದ್ದು ಕಾಳು ಮೆಣಸಿನಲ್ಲಿ. ಇದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತವೆ ಮಾಮೂಲಿಯಾಗಿ? ಅಂದ್ರೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದರ ಮುಖ್ಯ ಲಕ್ಷಣ ಏನಂತ ಹೇಳಿದ್ರೆ ಎಲೆಯಲ್ಲಿ ಪ್ಯಾಚ್ ಬೀಳುವಂತದ್ದು. ಅದು ಒಂದು ಒಂದು ಲಕ್ಷಣ. ಎಲೆಯಲ್ಲಿ ಪ್ಯಾಚ್ ಬೀಳ್ತದೆ. ಮೊದಲು ಒಂದೆರಡು ಪ್ಯಾಚ್ ಇರ್ತದೆ. ಆಮೇಲೆ ಅದು ಎಷ್ಟು ವೇಗವಾಗಿ ಹರಡ್ತದೆ ಅಂತ ಹೇಳಿದ್ರೆ ಒಂದೆರಡು ದಿನದಲ್ಲಿ ಇಡೀ ಗಿಡವನ್ನೇ ಇಡೀ ಗಿಡದಲ್ಲಿ ಅದು ಪ್ಯಾಚ್ಗಳಾಗ್ತದೆ. ಆಮೇಲೆ ಇಡೀ ಗಿಡದಲ್ಲಿರುವ ಎಲೆಗಳೇ ಉದುರಿ ಹೋಗುವಂತ ಒಂದು ಪರಿಸ್ಥಿತಿ ಇದೆ. ಹಾಗೆ ಅದು ಎಲೆಯಲ್ಲಿ ಮಾತ್ರ ಅಲ್ಲ, ಕಾಂಡದಲ್ಲಿಯೂ ಬರ್ತದೆ. ಅದು ಕಾಂಡದಲ್ಲಿ ಬಂದಾಗ ಇನ್ನೂ ಬಹಳ ವೇಗವಾಗಿ ಅದು ಅಂದ್ರೆ ಮುಂದೆ ಕಾಂಡಕ್ಕೆ ಎಲ್ಲಿ ಈ ಪ್ಯಾಚ್ ಬರ್ತದೆ ಆ ಭಾಗದ ಮೇಲೆ ಎಲ್ಲ ಆಹಾರ ಸರಬರಾಜು ನೀರು ಸರಬರಾಜು ಆಗದೆ ಅದೆಲ್ಲ ಉದುರಿ ಹೋಗ್ತದೆ. ಹಾಗೆ ಬೇರಿಗೆ ಬಂದದ್ದು ನಮಗೆ ಕಾಣುವುದಿಲ್ಲ, ಆದ್ರೆ ಅದರ ಲಕ್ಷಣದಲ್ಲಿ ನಮಗೆ ಗೊತ್ತಾಗ್ತದೆ ಬೇರಿಗೆ ಬಂದಂತ ಶೀಘ್ರ ಸೊರಗು ಅದು ಗಿಡವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತದೆ. ವಿಶೇಷವಾಗಿ ಮಳೆಗಾಲದಲ್ಲಿ ಇದು ಹೆಚ್ಚಾಗಿ ಕಂಡು ಬರುವಂತಹದ್ದು. ಹೌದು, ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಯಾರು ನಿರಂತರವಾಗಿ ಸ್ಪ್ರಿಂಕ್ಲರ್ ಮೂಲಕ ತೋಟಗಳಿಗೆ ನೀರು ಕೊಡ್ತಾರೆ ನೋಡಿ, ಅಡಿಕೆ ತೋಟಗಳಿಗೆಲ್ಲ ದಿನಾ ನೀರು ಕೊಡುವವರು, ಈ ರೀತಿ ಕೊಡುವಲ್ಲಿ ಬೇಸಿಗೆ ಕಾಲದಲ್ಲಿ ಸಹ ಸೊರಗು ರೋಗ ಬರ್ತದೆ. ಆದ್ರೆ ನಾವು ಆ ರೀತಿ ನೀರನ್ನು ಕೊಡದೇ ಇದ್ರೆ ಮಳೆಗಾಲದಲ್ಲಿ ಮಾತ್ರ ಬರ್ತದೆ. ಈಗ ಈ ಶೀಘ್ರ ಸೊರಗು ರೋಗದ ಒಂದು ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಬೋರ್ಡೋ ಸಿಂಪರಣೆಯನ್ನ ಮಾಡಬೇಕು ಅಂತ ಹೇಳುವಂತಹದ್ದು, ಇದನ್ನ ಯಾವ ಸಮಯದಲ್ಲಿ ಹೇಗೆ ಕೈಗೊಳ್ಳುವಂತಹದ್ದು? ಅಂದ್ರೆ ಇದರಲ್ಲಿ ಬಹಳ ಸೂಕ್ಷ್ಮ ವಿಷಯಗಳು ತುಂಬಾ ಇದೆ ಬೋರ್ಡೋ ದ್ರಾವಣದಲ್ಲಿ. ಆ ಸೂಕ್ಷ್ಮ ವಿಷಯಗಳನ್ನು ಅಳವಡಿಸಿಕೊಂಡ್ರೆ ಮಾತ್ರ ಬೋರ್ಡೋ ದ್ರಾವಣದಿಂದ ನಮಗೆ ಪ್ರಯೋಜನ ಆಗ್ತದೆ, ಇಲ್ಲದಿದ್ರೆ ಹೆಚ್ಚಿನ ಪ್ರಯೋಜನ ಆಗುದಿಲ್ಲ. ಅಂದ್ರೆ ಈ ಬೋರ್ಡೋ ದ್ರಾವಣ ಸಹ ಬಹಳ ಒಳ್ಳೆಯ ಒಂದು ರೈತರ ಕೈಯಲ್ಲಿ ಇರುವಂತಹ ಒಂದು ಬಹಳ ಒಳ್ಳೆಯ ಅಸ್ತ್ರ. ಅಷ್ಟು ಒಳ್ಳೆಯ ರೀತಿಯಲ್ಲಿ ಕೊಳೆ ರೋಗವನ್ನು ಬೇರೆ ಯಾವುದೇ ಒಂದು ರಾಸಾಯನಿಕದಿಂದ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಲ್ಲಿ ವೈಜ್ಞಾನಿಕವಾದಂತಹ ಅಂಶಗಳನ್ನು ನಾವು ಅಳವಡಿಸಬೇಕು. ಅದರಲ್ಲಿ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ, ಯಾವಾಗ ನಾವು ಬೋರ್ಡೋ ದ್ರಾವಣದ ಸಿಂಪರಣೆಯನ್ನು ಕಾಳು ಮೆಣಸಿಗೆ ಮಾಡಬೇಕು ಅಂತ ಹೇಳುವಂತದ್ದು. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಕಳೆದ ವರ್ಷ ನಮಗೆ ಕೊಳೆ ರೋಗ ನಮ್ಮ ತೋಟದಲ್ಲಿ ಇದೆ ಅಂತ ಹೇಳಿ ಆದ್ರೆ, ನಾವು ಜೂನ್ 1 ಅಥವಾ ಮಳೆಗಾಲ ಪ್ರಾರಂಭ ಆಗ್ತದಲ್ವಾ, ಅದಕ್ಕಿಂತ ಮೊದಲೇ ನಾವು ಮುಂಜಾಗ್ರತಾ ಕ್ರಮವಾಗಿ ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಆದ್ರೆ ನಮ್ಮ ತೋಟದಲ್ಲಿ ಕಳೆದ ವರ್ಷ ಯಾವುದೇ ಒಂದು ಕೊಳೆ ರೋಗದ ಲಕ್ಷಣಗಳು ಇಲ್ಲ ಅಂತ ಹೇಳಿ ಆದ್ರೆ, ನಾವು 1 ಬಿಟ್ಟು ಜುಲೈಯಲ್ಲಿ ಪ್ರಾರಂಭ ಮಾಡಿದ್ರೆ ಸಾಕಾಗ್ತದೆ. ಯಾಕೆಂತ ಹೇಳಿದ್ರೆ, ಈ ಬೋರ್ಡೋ ದ್ರಾವಣ ಸಹ ಬಹಳ ಒಳ್ಳೇದಾದ್ರೂ 3-4 ಬಾರಿಗಿಂತ ಹೆಚ್ಚು ಬಾರಿ ನಾವು ಸಿಂಪರಣೆಯನ್ನು ಮಾಡಿದ್ರೆ ಅದರಿಂದ ನಮಗೆ ಮತ್ತೆ ಮತ್ತೆ ಪ್ರಯೋಜನಗಳು ಕಡಿಮೆ ಆಗ್ತಾ ಬರ್ತದೆ. ಅದರಲ್ಲಿ ಸಹ ತುಂಬಾ ಸೈಡ್ ಇಫೆಕ್ಟ್ ಗಳಿದೆ. ಬೋರ್ಡೋ ದ್ರಾವಣವನ್ನು ಹೆಚ್ಚು ಬಾರಿ ನಾವು ಬಳಸುವುದರಿಂದ ಬುಡದಲ್ಲಿ ಪಾಚಿಗಳು ಬರ್ತದೆ. ದಪ್ಪದಲ್ಲಿ ನಮ್ಮ ಅಂಗಳದಲ್ಲಿ ಯಾವ ರೀತಿಯ ಪಾಚಿ ಬರ್ತದೆ ನೋಡಿ, ಅದೇ ರೀತಿಯ ಪಾಚಿ ನಮ್ಮ ಕಾಳು ಮೆಣಸಿನ ಗಿಡದ ಬುಡದಲ್ಲಿ ಸಹ ಬರ್ತದೆ, ಮತ್ತೆ ಅದರಿಂದ ತೊಂದರೆ ಸಹ ಆಗ್ತದೆ. ಹಾಗಾಗಿ ಇದನ್ನು ಸಹ ನಾವು ಈ ಅಸ್ತ್ರವನ್ನು ಆದಷ್ಟು ಕಡಿಮೆ ಬಾರಿ ಅಂದ್ರೆ ನಾವು ಅವಶ್ಯಕತೆ ಅಂದ್ರೆ 1 ನಮಗೆ ಕಂಟ್ರೋಲ್ ಆಗ್ತದೆ. ಒಂದು ಸಲ ನಾವು ಬೋರ್ಡೋ ದ್ರಾವಣವನ್ನು ಬಿಸಿಲಿರುವಾಗ ಬಿಟ್ರೆ 1 ಯಾವುದೇ ತೊಂದರೆ ಆಗುದಿಲ್ಲ. ಹಾಗಾಗಿ ನಾವು ಅದನ್ನು ಆದಷ್ಟು ಕಡಿಮೆ ಬಾರಿ ಸಿಂಪರಣೆ ಮಾಡುವ ಹಾಗೆ ಆಗಬೇಕು. ಹಾಗಾಗಿ ಅದನ್ನು ನಾವು ಜೂನ್ ಅಥವಾ ಜುಲೈ ನಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕು. ಸಾಮಾನ್ಯವಾಗಿ ಈಗ ಅಡಿಕೆಗೆ ಸಿಂಪರಣೆ ಮಾಡುವಂತಹ ಸಂದರ್ಭದಲ್ಲಿ ಕಾಳು ಮೆಣಸಿಗೂ ಕೂಡ ಒಟ್ಟಿಗೆ ಸಿಂಪರಣೆ ಮಾಡುವಂತ ಒಂದು ಯೋಚನೆ ಇರಬಹುದು, ಅದು ಸರಿಯಾ? ಅದು ಒಳ್ಳೇದು, ಒಳ್ಳೇದು. ಯಾಕೆಂತ ಹೇಳಿದ್ರೆ ಒಂದು ಅರ್ಧವಾಸಿ ನೀರು ಕೆಳಗೆ ಬೀಳ್ತದೆ. ಈಗ ಅಡಿಕೆಗೆ ನಾವು ಮಾಡುವಾಗ ಗಾಳಿ ಬರ್ತದೆ, ಮತ್ತೊಂದು ಎಲ್ಲ ಬೇರೆ ಬೇರೆ ಸಮಸ್ಯೆಗಳಿರ್ತದೆ, ಎತ್ತರದಲ್ಲಿ ಇರ್ತದೆ, ಸರಿ ಫೋಕಸ್ ಆಗುದಿಲ್ಲ ನೀರು. ಅಂತ ಸಂದರ್ಭದಲ್ಲಿ ತುಂಬಾ ನೀರು ಕೆಳಗೆ ಬೀಳ್ತದೆ. ಆಗ 2 ಒಟ್ಟಿಗೆ ಮಾಡಿದ್ರೆ ನಮಗೆ ದ್ರಾವಣದ ಉಳಿತಾಯ ಸಾಕು. ಹಾಗಾಗಿ ಅದು ಬಹಳ ಒಳ್ಳೆಯ ಕ್ರಮ. ಅದಕ್ಕೂ ನಾವು ಅಡಿಕೆಗೆ ಸಹ ಹಾಗೆ ನಾವು ತಿಂಗಳಿಗೊಮ್ಮೆ ಸಿಂಪರಣೆ ಮಾಡ್ಲಿಕ್ಕೆ ಇರುವಂತದ್ದು, ಅದು 2 ಒಟ್ಟಿಗೆ ಸಿಂಪರಣೆ ಮಾಡುವುದು ಒಳ್ಳೇದು. ಆಮೇಲೆ ಈಗ ಬೋರ್ಡ್ ದ್ರಾವಣದ ತಯಾರಿ ಬಗ್ಗೆ ಹೇಳಿ, ಈಗ 1% ಎನ್ನುವಂತಹದ್ದು ಮಾನದಂಡ, ಹೇಗೆ ಮಾಡುವಂತಹದ್ದು ಇದನ್ನ? ಅದಂದ್ರೆ ನಾವೀಗ ಸುಣ್ಣದ ದ್ರಾವಣದ ನೀರಿಗೆ ಮೈತುತ್ತಿನ ದ್ರಾವಣದ ನೀರನ್ನು ಮಿಕ್ಸ್ ಮಾಡಬೇಕು. ಅದು ಮುಖ್ಯವಾಗಿ ಇರುವಂತಹ ವಿಷಯ, ಅದು ಎಲ್ರಿಗೂ ಗೊತ್ತಿದೆ. ಹೌದು, ಅದರಲ್ಲಿ ಯಾರು ರೈತರು ತಪ್ಪು ಮಾಡುವುದಿಲ್ಲ. ಆದ್ರೆ ರೈತರು ತಪ್ಪು ಮಾಡುವುದು ಎಲ್ಲಿ ಅಂತ ಹೇಳಿದ್ರೆ, ಸುಣ್ಣವನ್ನು ಜಾಸ್ತಿ ಉಪಯೋಗ ಮಾಡ್ತಾರೆ. ಮೊದಲನೇ ತಪ್ಪು, 1 ಮೈಲ್ಕುತ್ತಿಗೆ 750 ಈ ಕಜಕ ಸುಣ್ಣ ಉಂಟಲ್ಲ, ಅದರ ದ್ರಾವಣ ಸಾಕಾಗ್ತದೆ. ಆದ್ರೆ ಜನರು ಏನ್ ಮಾಡ್ತಾರೆ, 1-2 ಎಲ್ಲ ಉಪಯೋಗ ಮಾಡ್ತಾರೆ, ಅದು ಜಾಸ್ತಿ ಆಗ್ತದೆ, ಅದರಿಂದ ಅದರ ಪರಿಣಾಮ ಕಡಿಮೆ ಆಗ್ತದೆ. ಹಾಗಾಗಿ ನಾನೆಲ್ಲ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, 1 ಗೆ 750 ಕಜಕ ಸುಣ್ಣವನ್ನು ಉಪಯೋಗಿಸಿ ಅಂತ ಹೇಳಿ. ಅದರಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಅದರಲ್ಲಿ ಕಲ್ಲಿ ಕಲ್ಲಿನ ಅಂಶವನ್ನು ನೋಡಬೇಕು ನಾವು. ಕಲ್ಲು ತುಂಬಾ ಇರ್ತದೆ, ಕಲ್ಲಿನ ಅಂಶ ಹೊರತಾಗಿ 750 ಗ್ರಾಂ ಹಾಕಬೇಕು ಅಂತ ಹೇಳುವಂತದ್ದು. ಕಲ್ಲಿನ ಅಂಶ ಒಮ್ಮೆ ಅರ್ಧ ಕೆಜಿ ಕಲ್ಲೇ ಇದ್ರೆ ಅದರಲ್ಲಿ ಯಾವಾಗ 1 ಕೆಜಿ ನಾವು ಹಾಕಿದ್ರೆ ಸಾಕಾಗುದಿಲ್ಲ. ಈ ಕಲ್ಲಿನ ಅಂಶವನ್ನು ನಾವು ಕಳೆದು ಅದನ್ನು ಹಾಕಬೇಕು. ಪುಡಿ ರೂಪದಲ್ಲಿ ಬರ್ತಾ ಉಂಟಲ್ಲ ಸುಣ್ಣ, ಅಲ್ಲ ಪುಡಿ ರೂಪದಲ್ಲಿ ಇದನ್ನು ಉಪಯೋಗಿಸಬಹುದು. ಅದು ರೆಡಿಮೇಡ್ ಹೇಳುವಂತದ್ದು ನಾವು ಅಂದ್ರೆ, ಯಾಕೆಂತ ಹೇಳಿದ್ರೆ ನಮ್ಗೆ ಅದರಲ್ಲಿ ಶ್ರಮದ ಉಳಿತಾಯ ತುಂಬಾ ಆಗ್ತದೆ. ರೆಡಿಮೇಡ್ ಅಂದ್ರೆ ಯಾವಾಗ ತೋಟಕ್ಕೆ ಹೋಗಿ ನಾವು ಅಲ್ಲಿ ಮಿಕ್ಸ್ ಮಾಡಿ ಸಹ ನಾವು ಬಹಳ ಸುಲಭದಲ್ಲಿ ತಯಾರು ಮಾಡಬಹುದು, ಅದನ್ನು ಸಹ ಮಾಡಬಹುದು. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಈ ಕಜಕು ಸುಣ್ಣವನ್ನು ಮಾಡುವಂತದ್ದೇ ಒಳ್ಳೇದು. ಯಾಕೆಂತ ಹೇಳಿದ್ರೆ ಅದು ಎಲೆಗಳ ಮೇಲೆ ಅಂಟುವಂತಹದ್ದು ಬಹಳ ಮುಖ್ಯವಾಗಿರ್ತದೆ. ಮತ್ತೆ ಅದರ ಬಗ್ಗೆ ವಿಶೇಷವಾದಂತ ಸಂಶೋಧನೆ ಸಹ ಆಗ್ಲಿಲ್ಲ. ಈಗ ಅದು ಎಷ್ಟು ಅದರ ಎರಡರ ಕಂಪ್ಯಾರಿಟಿವ್ ಸ್ಟಡಿ ಆದದ್ದು ನನಗೆ ಗೊತ್ತಿಲ್ಲ. ಹಾಗಾಗಿ ಇದು ಕಜಕಿನಲ್ಲಿ ಮಾಡಿರೋದಕ್ಕೆ ಅಂಟುವ ಕೆಪಾಸಿಟಿ ಉಂಟಲ್ಲ, ಅದು ಬೈಂಡಿಂಗ್ ಗಿಡದ ಎಲೆ ಮೇಲೆ ಅಂಟುವಂತ ಕೆಪಾಸಿಟಿ ಬಹಳ ಒಳ್ಳೇದಿರುವುದ್ರಿಂದ ಅದು ಒಳ್ಳೇದು ಹೇಳುವಂತದ್ದು. ಆದ್ರೆ ಇದನ್ನು ಸಹ ಮಾಡಬಾರದು ಹೇಳುವುದಿಲ್ಲ, ಮಾಡಬಹುದು. ಲಿಟ್ಮಸ್ ಪೇಪರ್ ಪರೀಕ್ಷೆ ಬಗ್ಗೆ, ಅದೇ ಲಿಟ್ಮಸ್ ಪೇಪರ್, ಈಗ ನಮಗೆ ಸುಲಭವಾಗಿ ಲಿಟ್ಮಸ್ ಪೇಪರ್ ಅಥವಾ PH ಪೇಪರ್ ಹೇಳುವಂತದ್ದು ಸಿಗ್ತದೆ ನಮಗೆ. ಅಂದ್ರೆ ಯಾವಾಗ ಅದು ಮೈಲು ತುತ್ತಿನ ಅಂಶ ಜಾಸ್ತಿ ಆದಂತ ಸಂದರ್ಭದಲ್ಲಿ ಎಲೆಗಳಿಗೆ ಬಹಳ ದೊಡ್ಡ ಹಾನಿ ಆಗ್ತದೆ. ಅಂತ ಸಂದರ್ಭದಲ್ಲಿ ನಾವು ಬಹಳ ಸುಲಭದಲ್ಲಿ ಲಿಟ್ಮಸ್ ಪೇಪರ್ ಅನ್ನು ಉಪಯೋಗಿಸಿ ಈ ರೆಡ್ ಲಿಟ್ಮಸ್ ನಲ್ಲಿ ಅಂದ್ರೆ ಕೆಂಪು ಬಣ್ಣದ ಲಿಟ್ಮಸ್ ನಲ್ಲಿ ನಾವು ಹಾಕಿದಾಗ ಅದು ಬ್ಲೂ ಬಣ್ಣ ಬರ್ತದೆ, ಅಂದ್ರೆ ನೀಲಿ ಬಣ್ಣ ಬರ್ತದೆ. ಹಾಗಾಗಿ ನೀಲಿ ಬಣ್ಣಕ್ಕೆ ಬಂದ್ರೆ ನಾವು ಅದನ್ನು ಸಿಂಪರಣೆ ಮಾಡಬಹುದು ಅಂತ ಹೇಳಿ ಹೇಳುವಂತದ್ದು ಗೊತ್ತಾಗ್ತದೆ ನಮ್ದು. ಹಾಗಾಗಿ ಅದನ್ನು ಉಪಯೋಗಿಸುವುದು ಒಳ್ಳೇದು ಅಂತ ಹೇಳುವಂತದ್ದು ಅಭಿಪ್ರಾಯ. ಆಮೇಲೆ ಈ ಸೊರಗು ರೋಗದ ಒಂದು ನಿರ್ವಹಣೆಯ ವಿಚಾರದಲ್ಲಿ ಬಂದಾಗ ಬುಡಗಳಿಗೆ ಗಾಯ ಮಾಡಬಾರದು ಎನ್ನುವಂತಹ ಒಂದು ವಿಚಾರ, ಮತ್ತೆ ಜೊತೆಗೆ ಈ ನೆಲದಲ್ಲಿ ಹಬ್ಬಿಕೊಂಡು ಹೋಗುವಂತಹ ಒಂದು ಓಡು ಬಳ್ಳಿಗಳು ಅಥವಾ ಕವಲು ಬಳ್ಳಿಗಳು ಇವುಗಳನ್ನ ನಿರ್ವಹಣೆ ಮಾಡುವಂತಹದ್ದು, ಈ ಬಗ್ಗೆ ಹೇಳಿ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಈ ಹರಡು ಬಳ್ಳಿಗಳು ಉಂಟಲ್ಲ ಗಿಡದಲ್ಲಿ ಹರಡುವಂತಹದ್ದು, ಅಥವಾ ತೋಟದಲ್ಲಿ ಇವತ್ತು ಬೀಜ ಬಿದ್ದು ಸಹ ಗಿಡಗಳಾಗ್ತದೆ. ಹೌದು, ಹಕ್ಕಿಗಳು ಹಣ್ಣಾದಾಗ ಬೀಜ ತಿಂತದೆ, ಆ ಬೀಜದಿಂದ ಗಿಡಗಳು ಸಹ ಆಗ್ತದೆ. ಈ ಪೊದೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗಳಲ್ಲಿ ಸಹ ಗಿಡಗಳಾಗ್ತದೆ. ಈ ಎಲ್ಲ ಗಿಡಗಳನ್ನು ನಾವು ಮಳೆಗಾಲ ಬರುವುದಕ್ಕಿಂತ ಮೊದಲು ತೆಗಿಬೇಕು. ಮಳೆಗಾಲದಲ್ಲಿ ತೆಗೆದ್ರೆ ಬಹಳ ದೊಡ್ಡ ಸಮಸ್ಯೆ ಆಗ್ತದೆ, ಅಂದ್ರೆ ಏನಂತ ಹೇಳಿದ್ರೆ ರೋಗವನ್ನು ನಾವು ಬರುವುದಕ್ಕೆ ಒಂದು ಆಹ್ವಾನ ಕೊಟ್ಟ ಹಾಗೆ ಆಗ್ತದೆ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಆ ಹರಡು ಬಳ್ಳಿಗಳನ್ನು ತೆಗೆಯುವಂತ ಕೆಲಸ ಮಾಡಬೇಕು. ಆನಂತರ ಈ ಹರಡು ಬಳ್ಳಿಗಳನ್ನು ನಾವು ಏನಂತ ಹೇಳಿದ್ರೆ ಪೂರ್ತಿಯಾಗಿ ತೆಗಿಬೇಕು, ಬುಡದಲ್ಲಿ ಇರುವುದನ್ನು ಸಹ ತೆಗಿಬೇಕು. ಆಮೇಲೆ ಬುಡದಲ್ಲಿ ಇರುವಂತಹ ಎಲೆಯನ್ನು ತೆಗಿಬೇಕು. ನೆಲಕ್ಕೆ 1 ಫೀಟ್ ಎತ್ತರದವರೆಗೆ, ನೆಲದಿಂದ 1 ಫೀಟ್ ಎತ್ತರದವರೆಗೆ ಇರುವಂತಹ ಈ ಎಲೆಗಳನ್ನು ಸಹ ನಾವು ಬೇಸಿಗೆ ಕಾಲದಲ್ಲಿ ಕಟ್ ಮಾಡಿದಂತಹ ಸಂದರ್ಭದಲ್ಲಿ ನಮ್ಗೆ ಈ ಬೋರ್ಡೋ ಸಿಂಪರಣೆಯ ಉಳಿತಾಯ ಸಹ ಆಗ್ತದೆ. ಇಲ್ಲಾದ್ರೆ ಎಲ್ಲಿ ಹರಡು ಬಳ್ಳಿ ಇದೆ ಆ ಹರಡು ಬಳ್ಳಿಗೆ ಸಹ ನಾವು ಬೋರ್ಡೋ ಸಿಂಪರಣೆಯನ್ನು ಮಾಡಬೇಕಾಗ್ತದೆ, ಅದು ಅನಾವಶ್ಯಕ ಮತ್ತೆ ಖರ್ಚಿನ ಬಾಬ್ದ ಆಗ್ತದೆ. ಹಾಗಾಗಿ ಹರಡು ಬಳ್ಳಿಗಳನ್ನು ತೆಗೆಯುವಂತಹದ್ದು ಬಹಳ ಪ್ರಾಮುಖ್ಯವಾದಂತಹದ್ದು, ನಾವು ಮಾಡಬೇಕಾದಂತ ಕೆಲಸ. ಈಗ ಹರಡು ಬಳ್ಳಿಗಳನ್ನ ಕತ್ತರಿಸಿ ಗಿಡ ಅಥವಾ ನಾಟಿಗೆ ಬಳಸುವುದಿದ್ರೆ, ಈಗ ಅಲ್ಲಿ ಏನಂತ ಹೇಳಿದ್ರೆ ಈಗ ನಾವು ಎಷ್ಟೋ ಕಡೆಗಳಲ್ಲಿ ಈ ಬೀಜದಿಂದ ಬಂದಂತ ಗಿಡಗಳನ್ನು ಸಹ ನಾವು ತೋಟದಲ್ಲಿ ನೋಡ್ತೇವೆ. ಅಂದ್ರೆ ಜನರಿಗೆ ಅದು ಗೊತ್ತಾಗುದಿಲ್ಲ, ಯಾವ್ದು ಬೀಜದಿಂದ ಬಂದ ಗಿಡ, ಯಾವ್ದು ಗೆಲ್ಲಿನಿಂದ ಬಂದ, ಅಂದ್ರೆ ಬಂದಂತ ಗಿಡ ಅಂತ ಹೇಳುವಂತದ್ದು ಗೊತ್ತಾಗುದಿಲ್ಲ. ಹಾಗಾಗಿ ನಾವು ಗಿಡದ ಅಧಿಕ ಇಳುವರಿ ಕೊಡುವ ಗಿಡವನ್ನು ನಾವು ನೋಟ್ ಮಾಡಿ ಇಟ್ಟಿರ್ಬೇಕು. ಆ ಗಿಡದ ಬುಡದಲ್ಲಿ ಹಬ್ಬಿರುವಂತ ಆ ಗಿಡಕ್ಕೆ ತಾಗಿಕೊಂಡಿರುವಂತಹ ಗೆಲ್ಲುಗಳನ್ನು ಮಾತ್ರ ನಾವು ಗಿಡ ಮಾಡ್ಲಿಕ್ಕೆ ಉಪಯೋಗಿಸ್ಬೇಕು. ಆದ್ರೆ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಾ ಗೆಲ್ಲುಗಳನ್ನು ಎಲ್ಲಾ ಬಳ್ಳಿಗಳನ್ನು ಉಪಯೋಗಿಸ್ತಾರೆ. ಅದು ಬೀಜದಿಂದ ಬಂದದ್ದು ಇರ್ತದೆ, ಅಂತ ಬಳ್ಳಿಯನ್ನು ನಾವು ಉಪಯೋಗ ಅಥವಾ ಈ ಕಡಿಮೆ ಇಳುವರಿ ಕೊಡುವಂತ ಗಿಡಗಳು ಸಹ ಮಿಕ್ಸ್ ಆಗಿರ್ತದೆ ನಾವು ಬೇರೆ ಕಡೆಯಿಂದ ತಂದಿರುವಾಗ. ಹಾಗಿರುವಾಗ ನಾವು ಅದನ್ನು ಹರಡು ಬಳ್ಳಿ ಅಂದ್ರೆ ಅಧಿಕ ಇಳುವರಿ ಕೊಡುವಂತಹ ಹರಡು ಬಳ್ಳಿ ಅಂದ್ರೆ ಬುಡದಿಂದ ಬಂದಿರುವಂತಹ ಹರಡು ಬಳ್ಳಿಯನ್ನು ಮಾತ್ರ ನಾವು ಗಿಡ ಮಾಡ್ಲಿಕ್ಕೆ ಉಪಯೋಗಿಸ್ಬೇಕು. ಈಗ ಆರಂಭದಲ್ಲಿ ನೀವು ಹೇಳಿದ್ರೆ ಈ ವರ್ಷದ ಮಳೆಯಿಂದಾಗಿ ಬುಡ ಕುಳಿತು ಹೋಗುವಂತಹ ಒಂದು ಸಮಸ್ಯೆ ಬಂದಿದೆ ಅಂತ ಹೇಳಿ, ಅದು ಇಲ್ಲದೆ ಹೋದ್ರೂ ಕೂಡ ಈ ಬಸಿಗಾಲುವೆಯ ಒಂದು ಮಹತ್ವ ಏನು, ಇದರ ಒಂದು ನಿರ್ವಹಣೆ ಎಷ್ಟರ ಮಟ್ಟಿಗೆ ಮಾಡಬೇಕಾಗ್ತದೆ? ಅಂದ್ರೆ ಬಸಿಗಾಲುವೆ ಹೇಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಮಾಡಿನ ರೀತಿಯಲ್ಲಿ ಇರಬೇಕು. ಅಂದ್ರೆ ನಾವು ಹೀಗೆ ಮಾಡಿನಲ್ಲಿ ನೋಡಿ ಎತ್ತರ ಇರ್ತದೆ, ಆಮೇಲೆ ಒಂದು ದಂಬೆಯನ್ನು ಮಾಡ್ತೇವೆ ನಾವು, ಆ ದಂಬೆಗೆ ಪೂರ್ತಿ ನೀರು ಬರ್ತದೆ, ಮಾಡಿನಲ್ಲಿ ಎಲ್ಲಿಯೂ ನೀರು ನಿಲ್ಲುವುದಿಲ್ಲ. ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಬೇಸಿಗೆಯಲ್ಲಿ ಮಾಡಬೇಕು. ಮಳೆಗಾಲದಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೆ ನಾವು ತೋಟದಲ್ಲಿ ನೀರು ನಿಂತಿದೆ ಅಂತೇಳಿ ಹೇಳಿ ಮಳೆಗಾಲದಲ್ಲಿ ಅಗಿಯುವುದಾಗ್ಲಿ ತೋಡನ್ನು ಪೆರೆಸುವುದಾಗ್ಲಿ ಆರೆಯನ್ನು ಉಪಯೋಗಿಸುವುದಾಗ್ಲಿ ಮಾಡಬಾರ್ದು. ಮಳೆಗಾಲದಲ್ಲಿ ತೋಡಿನಲ್ಲಿರುವಂತಹ ಹುಲ್ಲನ್ನು ಪವರ್ ವೀಡರ್ ನಲ್ಲಿ ತೆಗೆದಿದೆ, ಅದು ಬಹಳ ಸುಲಭದಲ್ಲಿ ಆಗ್ತದೆ ನೀರಿಲ್ಲದಾಗ. ಪವರ್ ವೀಡರ್ ನಲ್ಲಿ ತೆಗೆದ್ರೆ ತುಂಬಾ ಶ್ರಮದ ಉಳಿತಾಯ ಆಗ್ತದೆ, ಅದನ್ನು ನಾವು ಮಳೆಗಾಲದಲ್ಲಿ ನಾವು ಮಾಡಬೇಕು. ಅದನ್ನು ನಾವು ಮಾಡಿದಾಗ ನಮ್ಗೆ ಅದರಿಂದ ತುಂಬಾ ಪ್ರಯೋಜನ ಆಗ್ತದೆ. ಆದ್ರೆ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಳೆಗಾಲ ಬಂದ ಕೂಡಲೇ ನೀರನ್ನು ಹರಿಲಿಕ್ಕೆ ತೋಡುಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಲ್ಲಿ ಅಪಾರ ಪ್ರಮಾಣದಲ್ಲಿ ಮಣ್ಣು ಸಹ ಕೊಚ್ಚಿಕೊಂಡು ಹೋಗ್ತದೆ, ಬೇರುಗಳಿಗೂ ಪೆಟ್ಟಾಗ್ತದೆ. ನಾವು ಕೊಳ್ಳೆ ರೋಗವನ್ನು ಆಹ್ವಾನ ಮಾಡಿದಾಗ ಆಗ್ತದೆ. ಹಾಗಾಗಿ ಆ ಕೆಲಸವನ್ನು ನಾವು ಮಾಡಬಾರದು. ಮತ್ತೆ ಹೇಳಿ, ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಬೇಸಿಗೆಯಲ್ಲಿಯೇ ನಾವು ಮಾಡಬೇಕು. ಅಂದ್ರೆ ಎಲ್ಲಿ ನಮ್ಮ ಬೆಳೆದ ತೋಟ ಇದ್ರೆ, ಅಂದ್ರೆ ಇಳುವರಿ ಬರುವಂತ ತೋಟ ಇದ್ರೆ, ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇಳುವರಿಯ ಕೊಯ್ಲಾದ ಕೂಡಲೇ ನಾವು ಈ ತೋಡಿನ ಕೆಲಸಗಳನ್ನು ಮಾಡಬೇಕು. ನಾವು ಮಣ್ಣಾಗಿರುವಂತ ಕೆಲಸವನ್ನು ಮಾಡಬೇಕು. ಹೊಸ ಜಾಗ ಆದ್ರೆ ನಾವು ನವೆಂಬರ್ ನಲ್ಲಿ ಮಾಡಬಹುದು. ಅದನ್ನು ಯಾವಾಗಲೂ ಮಳೆಗಾಲದಲ್ಲಿ ಆಗಿಬಾರದು. ಮಳೆಗಾಲದಲ್ಲಿ ಆಗ್ತಾರೆ ಏನಾಗ್ತದೆ ಅಂತ ಹೇಳಿದ್ರೆ ಅಪಾರ ಪ್ರಮಾಣವಾದಂತ ಈ ಮೇಲ್ಮಣ್ಣು ಉಂಟಲ್ಲ, ಕೊಚ್ಚಿಕೊಂಡು ಹೋಗ್ತದೆ. ಮತ್ತೆ ಮಳೆಗಾಲ ಬರುವಾಗ ಅಲ್ಲಿ ಹುಲ್ಲೆಲ್ಲ ಬೆಳೆದಿರ್ಬೇಕು, ಅವಾಗ ಮಣ್ಣು ಸ್ವಲ್ಪ ಸಹ ಕೊಚ್ಚಿಕೊಂಡು ಹೋಗುದಿಲ್ಲ. ಮಣ್ಣು ಕೊಚ್ಚಿಕೊಂಡು ಹೋಗದೆ ಮಣ್ಣಿನ ಸಂರಕ್ಷಣೆ ಆಗಿ ರೈತರಿಗೆ ತುಂಬಾ ಪ್ರಯೋಜನ ಆಗ್ತದೆ. ಈಗ ತೆಂಗಿನ ಮರದಲ್ಲಿ ಬುಡ ಬಿಡಿಸಿ ನಂತರ ಗೊಬ್ಬರ ಕೊಡುವಂತ ಒಂದು ಪ್ರವೃತ್ತಿ ಇರ್ತದೆ. ಈ ಸಂದರ್ಭದಲ್ಲಿ ಕಾಳು ಮೆಣಸಿನ ಬುಡಕ್ಕೆ ಗಾಯ ಆಗದ ಹಾಗೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ಅಂದ್ರೆ ಈಗ ತೆಂಗಿನಲ್ಲಿ ಬುಡ ಬಿಡಿಸುವಂತ ಪದ್ಧತಿಯನ್ನೇ ನಾವು ಮಾಡಬಾರ್ದು. ಅದು ಬಹಳ ದೊಡ್ಡ ತೊಂದರೆ ಮಾಡುವಂತ ಪದ್ಧತಿ. ಅದರಲ್ಲಿ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಎರಡು ಬಾರಿ ಮಣ್ಣನ್ನು ಹಾಕಿಬೇಕು ತೆಂಗಿನ ಗಿಡದಲ್ಲಿ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಸಲ ನಾವು ಗಿಡ ನೆಡುವಾಗ ಅಗಿದು ಹೊಂಡ ತೆಗೆದು ಹೊಂಡವನ್ನು ಮುಚ್ಚಿ, ಅಂದ್ರೆ ಗೊಬ್ಬರ ಮತ್ತೆ ಮೇಲ್ಮಣ್ಣನ್ನು ಮಿಶ್ರಣ ಮಾಡಿ ಹೊಂಡವನ್ನು ಮುಚ್ಚಿ ನಾವು ಗಿಡವನ್ನು ನೆಡಬೇಕು. ಗಿಡ ನೆಡುವಾಗ ನಾವು ಯಾವಾಗಲೂ ತೆಂಗಿನ ಗಿಡವನ್ನು ಅಥವಾ ಅಡಿಕೆ ಗಿಡವನ್ನು ಒಂದು ಅಡಿ ಆಳದಲ್ಲಿ ನೆಡಬೇಕು ನಾವು. ಹಾಗೆ ಅದು ಒಂದು ವರ್ಷದಲ್ಲಿ ನಾವು ಆಟದ ಮೈದಾನದಾಗೆ ಮಾಡಬೇಕು. ನಾವು ನಮ್ಮ ಅಡಿಕೆ ತೋಟವನ್ನು ನಾವು ಜೆಸಿಬಿ ಅಥವಾ ಜೆಸಿಬಿಯನ್ನು ಉಪಯೋಗಿಸಿದ್ರೆ ಒಳ್ಳೇದು. ಈಗ ಸಣ್ಣ ಜೆಸಿಬಿಗಳು ಸಹ ಬಂದಿದೆ. ಅದನ್ನು ಉಪಯೋಗಿಸಿ ನಾವು ಆಟದ ಮೈದಾನದಾಗೆ ಮಾಡಬೇಕು. ಆಟದ ಮೈದಾನ ಹೇಗೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ ಅಲ್ವಾ, ಅಡಿಕೆ ಗಿಡಗಳ ಬುಡದಲ್ಲಿ ಎತ್ತರ ಇರಬೇಕು, ಬುಡದಲ್ಲಿ ಎತ್ತರ ಇರಬೇಕು. ಬುಡದಲ್ಲಿ ಇರುವಂತಹ ಎಲ್ಲ ಜಾಗಗಳಲ್ಲಿ ಇರುವಂತಹ ನೀರು ಮಾಡಿನ ರೀತಿಯಲ್ಲಿ ತೋಡಿಗೆ ಬರುವಂತ ಒಂದು ವ್ಯವಸ್ಥೆಯನ್ನು ಚಂದ ಮಾಡಿ, ನಾವು ಅಂದ್ರೆ ಮೇಸ್ತ್ರಿಗಳು ಯಾವ ರೀತಿ ಅಂಗಳ ಇತ್ಯಾದಿಗಳನ್ನು ಮಾಡ್ತಾರೆ, ಮೇಸ್ತ್ರಿಗಳು ಮಾಡ್ತಾರಲ್ವ, ಆ ರೀತಿ ನಾವು ಲೆವೆಲ್ಗಳನ್ನು ಮೇಂಟೈನ್ ಮಾಡಿಕೊಂಡು ಚಂದ ಮಾಡಿ ನಾವು ಒಂದು ಸಲ ಮಾಡಿದ್ರೆ ಮತ್ತೆ ನಾವು ಆರೋಗ್ಯ ಕಾಸನ್ನು ಇಟ್ಕೊಂಡು ಹೋಗುವಂತಹ ಕೆಲಸ ಇಲ್ಲ. ಕೇವಲ ಗೊಬ್ಬರವನ್ನು ಹಾಕಿದ್ರೆ ಸಾಕಾಗ್ತದೆ. ನಾವು ಆ ರೀತಿ ನಾವು ಮಾಡಿಕೊಂಡ್ರೆ ನಮಗೆ ತೆಂಗಿನ ಮರದಲ್ಲಿ ಇಳುವರಿ ಬರ್ತದೆ, ಅಡಿಕೆಯಲ್ಲಿ ಇಳುವರಿ ಬರ್ತದೆ, ಕಾಳು ಮೆಣಸಿನ ಸೊರಗು ರೋಗವನ್ನು ಸಹ ನಾವು ಒಳ್ಳೆ ರೀತಿಯಲ್ಲಿ ಹತೋಟಿ ಮಾಡ್ಲಿಕ್ಕಾಗ್ತದೆ, ಒಳ್ಳೆ ರೀತಿಯ ಇಳುವರಿಯನ್ನು ಸಹ ಕಾಳು ಮೆಣಸಿನಲ್ಲಿ ಪಡೀಲಿಕ್ಕಾಗ್ತದೆ ನಮ್ಗೆ. ಈಗ ಇಳಿಜಾರು ಇರುವಂತಹ ಒಂದು ಸಂದರ್ಭದಲ್ಲಿ ಇದಕ್ಕೆ ಈಗ ಹಟ್ಟಿ ಗೊಬ್ಬರ ಆಗ್ಬಹುದು ಅಥವಾ ಕಾಂಪೋಸ್ಟ್ ಆಗ್ಬಹುದು ಅಥವಾ ರಾಸಾಯನಿಕ ಗೊಬ್ಬರ ಆಗ್ಬಹುದು, ಕೊಡುವುದು ಹೇಗೆ ಅಂದ್ರೆ, ಮಳೆಗಾಲದಲ್ಲಿ ನಾವು ಗೊಬ್ಬರವನ್ನು ಕೊಡುವುದಾದ್ರೆ ದೂರದಲ್ಲಿ ಕೊಡಬೇಕು. ಈಗ ತೆಂಗಿನ ಮರ ಅಥವಾ ಒಂದು ಐದಾರು ವರ್ಷದ ಕಾಳು ಮೆಣಸಿನ ಗಿಡ ಆದ್ರೆ ಅದಕ್ಕೆ ಆರು ಅಡಿಗಿಂತ ದೂರದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು. ಅಂದ್ರೆ ಗೊಬ್ಬರವನ್ನು ಕೊಡುವಾಗ ಒಂದೇ ಸಲ ನಾವು ಆರು ಅಡಿ ದೂರಕ್ಕೆ ಕೊಡುವುದಲ್ಲ, ಸಣ್ಣದಿರುವಾಗ ಒಂದು ಅಡಿ ದೂರದಲ್ಲಿ ಕೊಡಬೇಕು, ಆಮೇಲೆ ದೊಡ್ಡದಾದ ಹಾಗೆ ಎರಡು ಅಡಿ, ಮೂರು ಅಡಿ, ನಾಲ್ಕು ಅಡಿ, ಐದು ಅಡಿ, ಆಮೇಲೆ ಆರು ಅಡಿಗೆ ಹೋಗ್ಬೇಕು. ಆವಾಗ ಎಲ್ಲಿ ನಾವು ಗೊಬ್ಬರ ಹಾಕಿರ್ತೇವೆ ಅಲ್ಲಿ ಬೇರಿನ ಒಂದು ಸಮೂಹ ಉಂಟಲ್ಲ, ಬಹಳ ಒಳ್ಳೆ ರೀತಿಯಲ್ಲಿ ಬೆಳೆದಿರ್ತದೆ. ಆ ರೀತಿ ನಾವು ಮಾಡಿದಾಗ ರೋಗ ಸಹ ಬರುವುದಿಲ್ಲ. ಇವತ್ತು ರೋಗ ಬರ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಗೊಬ್ಬರವನ್ನು ನಾವು ಮರಕ್ಕೆ ತಾಗುವ ಹಾಗೆ ಹಾಕ್ತೇವೆ ನಾವು. ಇದು ರೋಗ ಬರ್ಲಿಕ್ಕೆ ಬಹಳ ದೊಡ್ಡ ಒಂದು ಕಾರಣ. ಮತ್ತೆ ದೂರದಲ್ಲಿ ಗೊಬ್ಬರವನ್ನು ಹಾಕ್ಬೇಕು, ಆವಾಗ ಅಗಿಯುವಂತದ್ದು ಏನು ಅವಶ್ಯಕತೆ ಇಲ್ಲ. ಗೊಬ್ಬರವನ್ನು ಹಾಕುವುದು ಅದರ ಮೇಲೆ ಮುಚ್ಚುವುದು, ಏನಾದ್ರೂ ತರಗೆಲೆ ಆದ್ರೆ ತರಗೆಲೆ ಮುಚ್ಚುವುದು, ಅಥವಾ ಮಡಲುಗಳು ಸೋಗೆಗಳು ಏನು ಇರ್ತದೆ ನಮ್ಮ ಜಾಗದಲ್ಲಿ ಅದನ್ನು ನಾವು ಮುಚ್ಚಿದ್ರೆ ಸಾಕಾಗ್ತದೆ. ಈ ರೀತಿ ಮಾಡ್ಬೇಕು. ಮತ್ತೆ ನಾವು ಮಾಡುವಾಗ ಏನು ಅಂತ ಹೇಳಿದ್ರೆ, ಎಲ್ಲ ಕಡೆಗೆ ಒಂದೇ ಸಲ ಗೊಬ್ಬರವನ್ನು ಹಾಕಬಾರ್ದು. ಬುಡದಲ್ಲಿ, ಬುಡದ ಒಂದು ಕಾಲುವಾಸಿ ಭಾಗದಲ್ಲಿ ಒಂದು ಸಲ ನಾವು ಪೂರ್ವ ಬದಿಗೆ ಹಾಕಿದ್ರೆ ಪೂರ್ವದ ಒಂದು ಕಾಲುವಾಸಿ ಭಾಗಕ್ಕೆ ಗೊಬ್ಬರವನ್ನು ಹಾಕುದು, ಆ ಭಾಗವನ್ನು ಮಾತ್ರ ನಾವು ವಸ್ತುವಿನಿಂದ ಮುಚ್ಚಿದ್ರೆ ಸಾಕಾಗ್ತದೆ. ಆಮೇಲೆ ಮುಂದಿನ ಸಲ ಕೊಡುವಾಗ ನಾವು ಪಶ್ಚಿಮ ಭಾಗದಲ್ಲಿ ಕೊಡುದು, ಆಮೇಲೆ ಉತ್ತರ ಭಾಗದಲ್ಲಿ ಕೊಡುದು, ಆಮೇಲೆ ದಕ್ಷಿಣ ಭಾಗದಲ್ಲಿ ಕೊಡುದು. ಹೀಗೆ ಮಾಡುವುದ್ರಿಂದ ಗೊಬ್ಬರವನ್ನು ನಾವು ಮುಚ್ಚಲಿಕ್ಕೆ ಮಾಡುವಂತ ಒಂದು ಶ್ರಮ, ಅಂದ್ರೆ ಇದು ಸಹ ಈ ಕಳೆಗಳಾಗ್ಲಿ ಅಥವಾ ತೆಂಗಿನ ಮಡಲು ಅಡಿಕೆ ಸೋಗೆ ಇದನ್ನೆಲ್ಲ ನಮ್ಗೆ ಒಟ್ಟು ಮಾಡ್ಲಿಕ್ಕೆ ತುಂಬಾ ಕೆಲಸ ಆಗ್ತದೆ. ನಾವು ಈ ಒಂದು ಸುತ್ತ ಹಾಕಿದ್ವಿ, ಅವಾಗ ಕಾಲುವಾಸಿಗೆ ಹಾಕ್ಲಿಕ್ಕೆ ಇರುವುದು ಸುಲಭದಲ್ಲಿ ನಾವು ಮಾಡ್ಲಿಕ್ಕೆ ಆಗ್ತದೆ. ಆ ರೀತಿ ಮಾಡುವಂತಹದ್ದು ತುಂಬಾ ಒಳ್ಳೆಯದು. ಈಗ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡುವುದಿದ್ರೆ, ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡುವಾಗ ನಾನು ಯಾವಾಗ್ಲೂ ಹೇಳುವಂತಹದ್ದು ಏನು ಅಂತ ಹೇಳಿದ್ರೆ, ನಾವು ಸಾರಜನಕದ ಸಂರಕ್ಷಣೆಯನ್ನು ನಮ್ಮ ತೋಟದಲ್ಲಿ ನಾವು ಮಾಡಿದ್ರೆ, ನಾವು ಈ ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರವನ್ನು ಕೊಡುವಂತ ಅವಶ್ಯಕತೆ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ, ಈಗ ಉದಾಹರಣೆಗೆ ಈಗ ಸಾವಯವ ಕೃಷಿ ಹೇಳ್ತಾರೆ, ಅದರಲ್ಲಿ ಕಳೆಗಳನ್ನು ನಾವು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತೇವೆ. ಕಳೆಗಳನ್ನು ಅಲ್ಲಿಯೇ ಕೊಚ್ಚಿ ಅಲ್ಲಿಯೇ ಹಾಕ್ತೇವೆ. ಆಮೇಲೆ ಗೊಬ್ಬರಗಳನ್ನು ನಾವು ಬಿಸಿಲಿನಲ್ಲಿ ಒಣಗಿಸುವುದಿಲ್ಲ, ಆಮೇಲೆ ಸೂರ್ಯನ ಬಿಸಿಲು ಬೀಳುವಂತೆ ಮಾಡುವುದಿಲ್ಲ, ಆಮೇಲೆ ನೀರು ಬೀಳುವಂತೆ ನೀರು ಮಳೆ ನೀರು ಸಹ ಅದನ್ನು ಬೀಳುವಂತೆ ಮಾಡುವುದಿಲ್ಲ. ಮತ್ತೆ ಅದನ್ನು ಮೂರು ತಿಂಗಳಾಗುವಾಗ, ಅಂದ್ರೆ ಪಕ್ವವಾಗುವಾಗ ನಾವು ಅದನ್ನು ಬೆಳೆಗಳಿಗೆ ಕೊಡ್ತೇವೆ. ಆವಾಗ ಬೇಕಾದಷ್ಟು ಸಾರಜನಕ ಗಿಡಗಳಿಗೆ ಸಿಗ್ತದೆ ಮತ್ತು ಮಣ್ಣು ಕೊಚ್ಚಿಕೊಂಡು ಹೋಗುದಿಲ್ಲ. ನಾವು ಮಣ್ಣನ್ನಾಗಿಯದೇ ಇರೋದ್ರಿಂದ ಮಣ್ಣು ಕೊಚ್ಚಿಕೊಂಡು ಹೋಗುದಿಲ್ಲ. ಹಾಗಾಗಿ ನಿರಂತರವಾಗಿ ಅದರಲ್ಲಿರುವಂತಹ ಪೋಷಕಾಂಶಗಳು ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಸಾರಜನಕದ ಗೊಬ್ಬರವನ್ನು ಕೊಡುವಂತ ಅವಶ್ಯಕತೆ ಬರುವುದಿಲ್ಲ. ಯಾರಿಗೆ ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಇದೆ ಅವರಿಗೆ ಮಾತ್ರ, ಯಾರಿಗೆ ಇಲ್ಲ ಅವರು ಕೊಡಬೇಕಾಗ್ತದೆ. ಯಾರಿಗೆ ಹಟ್ಟಿ ಗೊಬ್ಬರ ಇಲ್ಲ ಅವರು ಸಾರಜನಕ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಹೌದು. ಆಮೇಲೆ ಈಗ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನೀವು ಪೋಷಕಾಂಶವನ್ನು ನಿರ್ಧರಿಸಬೇಕು ಅಂತ ಹೇಳುವಂತ ಮಾತು. ಈಗ ಈ ಸುಣ್ಣ ಕೊಡುವುದಿದ್ರೆ ಹೇಗೆ ಅಂತ ಅಂದ್ರೆ, ಸುಣ್ಣವನ್ನು ಕೊಡುವಾಗ ನಾವು ಇದನ್ನು ಏನು ಅಂತ ಹೇಳಿದ್ರೆ, ನಾ ಎಲ್ಲರೂ ಈ ಕಜಕು ಸುಣ್ಣವನ್ನು ಉಪಯೋಗಿಸ್ತಾರೆ. ಕಜಕು ಸುಣ್ಣವನ್ನು ನಾವು ಮಣ್ಣಿಗೆ ಉಪಯೋಗಿಸಬಾರದು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಮಣ್ಣಿನಲ್ಲಿ ತೀಕ್ಷ್ಣವಾದಂತಹ ಮತ್ತೆ ತೀವ್ರವಾದಂತಹ ರಾಸಾಯನಿಕ ಕ್ರಿಯೆಗಳು ನಡೀಬಾರದು. ತೀಕ್ಷ್ಣವಾದಂತಹ ಮತ್ತೆ ತೀವ್ರವಾದಂತಹ ರಾಸಾಯನಿಕ ಕ್ರಿಯೆಗಳು ನಡೆದ್ರೆ ಅಲ್ಲೆಲ್ಲ ಏರುಪೇರುಗಳಾಗ್ತದೆ. ಈಗ ನೋಡಿ, ನಮ್ಗೆ ಶುಗರ್ ಜಾಸ್ತಿ ಆಗ್ತದೆ. ಒಂದೇ ಸಲ ಶುಗರ್ ಡೌನ್ ಮಾಡಿದ್ರೆ ಏನಾಗ್ತದೆ, ಅದೇ ಪರಿಸ್ಥಿತಿ ನಮ್ಮ ಮಣ್ಣಿನಲ್ಲಿ ಆಗ್ತದೆ, ಮಣ್ಣಿನ ಆರೋಗ್ಯದ ಮೇಲೆ ಆಗ್ತದೆ. ಹಾಗಾಗಿ ನಾವು ಅದನ್ನು ನಾವು ಉಪಯೋಗ ಮಾಡಬಾರದು. ಅದರ ಬದಲಿಗೆ ನಾವು ಈಗ ನಮ್ಗೆ ಮಣ್ಣಿನಲ್ಲಿ ದೊರೆಯುವಂತಹ ಸುಣ್ಣ ಇದೆ, ಈ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತದೆ, ಈ ಸೊಸೈಟಿಗಳಲ್ಲಿ ಸಹ ಸಿಗ್ತದೆ ಮಣ್ಣಿಗೆ ಹಾಕುವಂತ ಈ ಡೊಲೊಮೈಟ್ ಸುಣ್ಣ ಹೇಳ್ತಾರೆ. ಅದು ಡೊಲೊಮೈಟ್ ಸುಣ್ಣ ಆದ್ರೆ ಇನ್ನೂ ಒಳ್ಳೆಯದು, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶ ಸಹ ಸಿಗ್ತದೆ. ಆ ಸುಣ್ಣವನ್ನು ನಾವು ಉಪಯೋಗಿಸ್ಬೇಕು. ಅದರಲ್ಲಿ ರೈತರು ದೊಡ್ಡ ತಪ್ಪು ಮಾಡುವುದು ಏನು ಅಂತ ಹೇಳಿದ್ರೆ, ಬುಡಕ್ಕೆ 1 kg 1/2 kg ಈಗ ಹಾಕಿ ಬಿಡ್ತಾರೆ. ಅದು ಬುಡಕ್ಕೆ ಹಾಕ್ಲಿಕ್ಕಲ್ಲ, ಅದನ್ನು ಮಣ್ಣಿಗೆ ಹಾಕ್ಬೇಕು ನಾವು. ಈಗ ಒಂದು ಅಡಿಕೆ ಮರಕ್ಕೆ ಅಥವಾ ಒಂದು ಕಾಳು ಮೆಣಸಿನ ಗಿಡಕ್ಕೆ ನಾವು 250 g ಹಾಕ್ಬೇಕು, 1/2 kg. ಆ 1/2 kg ನಾವು ಎಲ್ಲ ಭಾಗಕ್ಕೆ ಹರಡ್ಬೇಕು. ಬುಡಕ್ಕೆ ಸಹ ಹಾಕ್ಬೇಕು, ದೂರಕ್ಕೆ ಸಹ ಹಾಕ್ಬೇಕು. 6 feet 8 feet ದೂರದವರೆಗೆ ಹಾಕಿ ಬಿಡ್ಬೇಕು ನಾವು 250 g. ಆ ರೀತಿ ಹಾಕೋದ್ರಿಂದ ನಮ್ಗೆ ಆ ಸುಣ್ಣದ ಪ್ರಯೋಜನವೂ ಆಗ್ತದೆ, ಮಣ್ಣಿನಲ್ಲಿರುವ ಪೋಷಕಾಂಶಗಳಿಗೆ ತೊಂದರೆ ಆಗುದಿಲ್ಲ, ಸೂಕ್ಷ್ಮ ಜೀವಿಗಳಿಗೆ ಸಹ ತೊಂದರೆ ಆಗುದಿಲ್ಲ. ಅದು ವೈಜ್ಞಾನಿಕವಾದಂತಹ ಸುಣ್ಣವನ್ನು ಬಳಸುವಂತಹ ಕ್ರಮವಾಗಿದೆ. ಇನ್ನೊಂದು ವಿಚಾರ, ಈಗ ಈ ಸೊರಗು ರೋಗ ನಿರ್ವಹಣೆಯಲ್ಲಿ ಟ್ರೈಕೋಡರ್ಮ್ ಅಥವಾ ಜೈವಿಕ ನಿಯಂತ್ರಣ ಕ್ರಮ, ಇದರ ಬಗ್ಗೆ ಹೇಳಿದ್ರೆ ಸದುಪಯೋಗ ಹೇಗೆ ಅಂದ್ರೆ, ನಾವು ಸೊರಗು ರೋಗವನ್ನು ಕೇವಲ ನಾವು ಬೋರ್ಡೋ ದ್ರಾವಣದಿಂದ ಅಥವಾ ರಾಸಾಯನಿಕ ವಿಧಾನದಿಂದ ಹತೋಟಿ ಮಾಡಲಿಕ್ಕೆ ಅಸಾಧ್ಯ. ಯಾಕೆಂತ ಹೇಳಿದ್ರೆ, ನಮ್ಗೆ ಆಪರೇಷನ್ ಥಿಯೇಟರ್ ನಾಗೆ ನಮ್ಮ ಗದ್ದೆಗಳನ್ನು ಅಥವಾ ನಮ್ಮ ತೋಟಗಳನ್ನು ನಮ್ಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಇರುವಂತ ಉಪಕಾರಿ ಸೂಕ್ಷ್ಮ ಜೀವಿಗಳನ್ನು ನಾವು ಉಪಯೋಗ ಮಾಡಿಕೊಂಡು ಅದರ ಮೂಲಕ ನಾವು ಹತೋಟಿ ಮಾಡಬೇಕು. ನಾವು ಕೇವಲ ಬುಡ ಭಾಗದಲ್ಲಿ ಮಾತ್ರ ನಾವು ಈ ಬೋರ್ಡೋ ದ್ರಾವಣವನ್ನು ಉಪಯೋಗಿಸಿ ನಾವು ಸೊರಗ ರೋಗವನ್ನು ಹತೋಟಿ ಮಾಡಬೇಕು. ಹಾಗಾಗಿ ನಮ್ಮ ಪ್ರದೇಶದಲ್ಲಿ ಸಿಗುವಂತಹ ಎಲ್ಲ ಸೂಕ್ಷ್ಮ ಜೀವಿಗಳ ಮಿಶ್ರಣಗಳನ್ನು ನಾವು ಉಪಯೋಗಿಸುವಂತಹದ್ದು ಒಳ್ಳೆಯದು. ಅದರಲ್ಲಿ ಮುಖ್ಯವಾಗಿ ಉಪಯೋಗಕ್ಕೆ ಬರುವಂತಹದ್ದು ಟ್ರೈಕೋಡರ್ಮ ಮತ್ತೆ ಸುಡಮನ ಉಪಯೋಗವಂತಹ. ಆದ್ರೆ ಬೇರೆ ಸಹ ಈಗ ನಮ್ಗೆ ಏನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತದೆ, ಮತ್ತೆ ಈ ಸಾವಯವ ಕೃಷಿಕರು ಹೇಳುವಂತ ಅಮೃತ ಸಂಜೀವಿನಿ ಇರ್ಬೋದು, ಗೋಕೃಪಾಮೃತ ಇರ್ಬೋದು, ಈ ರೀತಿಯ ಬೇರೆ ಬೇರೆ ಸೂಕ್ಷ್ಮ ಜೀವಿಗಳನ್ನು ನಾವು ಉಪಯೋಗಿಸಿಕೊಂಡ್ರೆ ನಮ್ಗೆ ಅದರಿಂದ ತುಂಬಾ ಪ್ರಯೋಜನ ಆಗ್ತದೆ ಕೊಳೆ ರೋಗದ ತೋಟಿಯಲ್ಲಿ. ಮತ್ತೆ ಈಗಾಗಲೇ ನಾನು ಅದನ್ನೊಂದು 10-15-20 ವರ್ಷಗಳಿಂದ ನಾನು ಉಪಯೋಗ ಮಾಡ್ತಾ ಇದ್ದೇನೆ ಬೇರೆ ಬೇರೆ ಸೂಕ್ಷ್ಮ ಜೀವಿಗಳನ್ನು. ಇದರಿಂದ ಬಹಳ ಉತ್ತಮವಾದಂತಹ ಒಂದು ಫಲಿತಾಂಶ ನಾನು ಕಂಡುಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ, ನಮ್ಮ ಮಿತ್ರರದ್ದು ಹಲವಾರು ತೋಟಗಳು ಹಲವಾರು ಬಾರಿ ಎಲ್ಲ ಕೊಳೆ ರೋಗದಲ್ಲಿ ಹಾಳಾಗಿ ಹೋಗಿದೆ. ಆದ್ರೆ ದೇವರದ ದಯದಿಂದ ಅಂತ ಹೇಳುವಂತಹದ್ದು, ನಮ್ದು ಈವರೆಗೆ ಅದು ಕೊಳೆ ರೋಗದಿಂದ ಕಂಟಿನ್ಯೂಸ್ ಆಗಿ ಈಗ 30 ವರ್ಷದಿಂದ ಕಾಳು ಮೆಣಸನ್ನು ನಾನು ಮಾಡ್ತೇನೆ. ಟ್ರೈಕೋಡರ್ಮದ ಬಳಕೆ ಹೇಗೆ? ಟ್ರೈಕೋಡರ್ಮದ ಬಳಕೆ ಅಂದ್ರೆ, ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡಬಹುದು. ಒಂದನೇದು ಹೇಗೆ ಅಂತ ಹೇಳಿದ್ರೆ, ನಮ್ದು ಈ ಸಾವಯವ ಗೊಬ್ಬರ ಅಥವಾ ಈ ಕೈ ಬೇವಿನ ಹಿಂಡಿ ಅದರ ಒಟ್ಟಿಗೆ ನಾವು ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ 15 ದಿವಸಗಳ ಕಾಲ ನೆರಳಿನಲ್ಲಿ ನೀರನ್ನು ಮಿತ ಪ್ರಮಾಣದಲ್ಲಿ ಕೊಟ್ಟು, ಅಂದ್ರೆ ನೀರಿನ ಸಿಂಪರಣೆಯನ್ನು ಮಾಡಬೇಕು. ನೀರಿನ ಅಂಶ ಕಡಿಮೆ ಆದ್ರೆ ಮಾತ್ರ, ಅಂದ್ರೆ 60% ನೀರಿನ ಅಂಶ ಇರಬೇಕು ಅದರಲ್ಲಿ ಗೊಬ್ಬರದ. ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ 15 ದಿವಸ ಇಟ್ಟು, ಆ ನಂತರ ನಾವು ಈ ಗೊಬ್ಬರವನ್ನು 1 kg 1/2 kg ನಾವು ಪ್ರತಿ ಗಿಡಗಳಿಗೆ ಕೊಟ್ಟು, ಅಲ್ಲಿ ಸಹ ಹಾಗೆ ಅದು ಸೂರ್ಯನ ಬಿಸಿಲಿಗೆ ಆಗ್ಲಿ ಮಳೆ ನೀರಿಗೆ ಆಗ್ಲಿ ಕೊಚ್ಚಿಕೊಂಡು ಹೋಗೋದಾಗಿ ಅದರ ಮೇಲೆ ನಾವು ಈ ಹೊದಿಕೆಯನ್ನು ಮಾಡಿ ನಾವು ಅದನ್ನು ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ. ಇನ್ನೊಂದು ಈಗ ಏನು ಅಂತ ಹೇಳಿದ್ರೆ, ದ್ರವ ರೂಪದಲ್ಲಿ ಸಹ ಸಿಗ್ತದೆ ನಮ್ಗೆ. ನಾವು ಈ ಟ್ರೈಕೋಡರ್ಮದ ಪುಡಿಯನ್ನು ನಾವು ದ್ರವ ರೂಪಕ್ಕೆ ಸಹ ನಾವು ತರಬಹುದು. ದ್ರವ ರೂಪಕ್ಕೆ ಅಂದ್ರೆ ನೀರಿನ ರೂಪಕ್ಕೆ ತಂದು ಅದನ್ನು ಸಹ ನಾವು ಗಿಡಗಳ ಬುಡದಲ್ಲಿ ಹಾಕ್ಬಹುದು. ನಾವು ಅದು ಹಾಗೆ ಸಹ ನಾವು ಉಪಯೋಗ ಮಾಡುವಂತ, ಹಾಗೆ ನಾವು ನಿರಂತರವಾದಂತಹ ಉಪಯೋಗವನ್ನು ಮಾಡಬೇಕು ನಾವು ಸೂಕ್ಷ್ಮ ಜೀವಿಗಳಲ್ಲಿ. ಅದರಲ್ಲಿ ಇನ್ನು ಕಳೆ ರೋಗದ ಹತೋಟಿಯಲ್ಲಿ ಒಂದು ಕಸಿ ಗಿಡಗಳ ಉಪಯೋಗ. ಕಸಿ ಗಿಡಗಳ ಉಪಯೋಗವನ್ನು ನಾವು ಮಾಡ್ಬೇಕು. ಈಗ ಕಸಿ ಗಿಡಗಳು ಬಂದಿದೆ ಅಂದ್ರೆ ಈ ಕಾಡು ಇಪ್ಪಲಿ ಗಿಡದಿಂದ ತಯಾರಿಸಿದಂತ ಕಸಿ ಗಿಡಗಳು. ಈ ಕಸಿ ಗಿಡಗಳಲ್ಲಿ ಏನು ಪ್ರಯೋಜನ ಅಂತ ಹೇಳಿದ್ರೆ, ನಮ್ಗೆ ಬೇರಿನಿಂದ ಬರುವಂತಹ ಕೊಳೆಯನ್ನು ನಾವು ಸೊರಗು ರೋಗವನ್ನು ನಾವು ತಡೀಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಎಲ್ಲಿ ಜೌಗು ಪ್ರದೇಶ, ಎಲ್ಲಿ ಇಡೀ ವರ್ಷ ನೀರಿನ ಕಸೆ ಇರ್ತದೆ, ಅಲ್ಲಿ ಮಾತ್ರ ಈ ಕಸಿ ಗಿಡಗಳ ಉಪಯೋಗವನ್ನು ನಾವು ಮಾಡ್ತೇವೆ. ನಾವು ನೀರಿನ ಅಂಶ ಕಡಿಮೆ ಇರುವಂತಹ ಮಣ್ಣಿನಲ್ಲಿ ಕಸಿ ಗಿಡ ಉಪಯೋಗವನ್ನು ಮಾಡಿದ್ರೆ ಆ ಗಿಡಗಳು ಸತ್ತು ಈ ರೀತಿ ನಾವು ಮಾಡಿ, ಎಲ್ಲಿ ನಮ್ಗೆ ಕಾಳು ಮೆಣಸಿನ ಕೃಷಿ ಸಾಧ್ಯ ಇಲ್ಲ, ಅಂದ್ರೆ ಜೌಗುನಂತ ಇರುವಂತಹ ನಮ್ಮ ತೋಟಗಳಲ್ಲಿ ಎಲ್ಲಿದೆ ಅಥವಾ ಬಯಲು ಗದ್ದೆ ಹೇಳ್ತಾರೆ ಅಂತ ಪ್ರದೇಶದಲ್ಲಿ ನಾವು ಕಸಿ ಗಿಡಗಳನ್ನೇ ಉಪಯೋಗಿಸ್ಬೇಕು. ನಾವು ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ರೆಸಿಸ್ಟೆಂಟ್ ಜಾಸ್ತಿ ಇರುವಂತಹ ತಳಿಗಳು ಸಹ ಇವತ್ತು ಬಂದಿದೆ, ಅದರ ಉಪಯೋಗವನ್ನು ಮಾಡಬೇಕು ನಾವು. ಅದರಲ್ಲಿ ಮುಖ್ಯವಾಗಿ IASR ಶಕಿ ಮತ್ತೆ IASR ತೇವಂ ಹೇಳುವಂತ ಎರಡು ವೆರೈಟಿಗಳು, ಅಂದ್ರೆ ಅದರ ಅಕ್ಕಿ ಕೊಳೆ ರೋಗ ಬರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಹಾಗೆ ಇತ್ತೀಚೆಗೆ ರೈತರು ಹೇಳಿಕೊಳ್ತಾ ಇರುವಂತಹ ಸಿಗಂಧಿನಿ ಹೇಳುವಂತ ಒಂದು ತಳಿ, ಅದರ ಉಪಯೋಗವನ್ನು ಸಹ ಮಾಡಬಹುದು. ಅಥವಾ ಕೂರ್ಗ್ ಎಕ್ಸೆಲ್ ಹೇಳುವಂತಹದ್ದು ಇನ್ನೊಂದು ಈ ಕೊಡಗು ಘಟ್ಟ ಭಾಗಗಳಲ್ಲಿ ಪ್ರಚಲಿತ ಇರುವಂತಹದ್ದು, ಹಾಗಾಗಿ ಅದನ್ನ ಅದರ ಉಪಯೋಗವನ್ನು ಮಾಡಿದ್ರೆ ಸಹ ನಮ್ಗೆ ತುಂಬಾ ಪ್ರಯೋಜನ ಆಗ್ತದೆ ಅಂತ ಹೇಳುವಂತಹದ್ದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ನಿಧಾನ ಸೊರಗು ಬರ್ತದೆ, ಮಳೆಗಾಲ ಮುಗಿದ ಕೂಡಲೇ ನಿಧಾನ ಸೊರಗು ಬರ್ತದೆ. ಇದಕ್ಕೆ ನಾವು ಈ ಎಲ್ಲ ಮೇಲೆ ಹೇಳಿದಂತ ಕ್ರಮಗಳನ್ನು ನಾವು ಅನುಸರಿಸಿದ್ರೆ ಈ ನಿಧಾನ ಸೊರಗು ಬರುವುದು ಸಹ ಕಡಿಮೆ ಆಗ್ತದೆ. ಆಮೇಲೆ ನಿಧಾನ ಸೊರಗು ರೋಗದಲ್ಲಿ ಮುಖ್ಯವಾದ ಇದು ಏನು ಅಂತ ಹೇಳಿದ್ರೆ, ನಾವು ಮಳೆ ಹೋದ ತಕ್ಷಣ ನಾವು ನೀರಾವರಿಯನ್ನು ಪ್ರಾರಂಭ ಮಾಡಬೇಕು, ಸ್ವಲ್ಪ ನೀರನ್ನು ಕೊಡಬೇಕು. ನಾವು ನೀರು ಒಳ್ಳೇದಲ್ಲ ನಿಜವಾಗಿ, ಕಾಳುಮೆಣಸಿಗೆ ನೀರು ಒಳ್ಳೇದಲ್ಲ, ಆದ್ರೆ ನಿಧಾನ ಸೊರಗಿನಲ್ಲಿ ಬೇರುಗಳ ಒಂದು ಕ್ರಿಯಾಶೀಲತೆ ಕಡಿಮೆ ಆಗಿರುವುದ್ರಿಂದ ಈ ನಿಧಾನ ಸೊರಗು ರೋಗದಲ್ಲಿ ನಾವು ನೀರಾವರಿಯನ್ನು ತಕ್ಷಣ ಮಾಡಿದ್ರೆ ನಮ್ಗೆ ಅದರಿಂದ ತುಂಬಾ ಪ್ರಯೋಜನ ಆಗ್ತದೆ. ಯಾಕೆಂತ ಹೇಳಿದ್ರೆ ಒಣಗುವಂತಹದ್ದು ಕಡಿಮೆ ಆಗ್ತದೆ, ಹಾಗಾಗಿ ಆ ರೀತಿ ನಾವು ಮಾಡಿ ಉತ್ತಮವಾದಂತಹ ಒಂದು ಪ್ರಯೋಜನವನ್ನು ಪಡೆಯಬಹುದು. ಇನ್ನೊಂದು ಕೊನೆಯ ಪ್ರಶ್ನೆ ಅಂತಂದ್ರೆ, ಈಗ ಕಳೆಗಳ ನಿರ್ವಹಣೆಯ ಜೊತೆಗೆ ಸ್ವಚ್ಛತೆಯನ್ನ ಕಾಪಾಡುವಂತಹದ್ದು ಹೇಗೆ ಅಂತ ಅಂದ್ರೆ, ಈ ಕಳೆಗಳ ನಿರ್ವಹಣೆ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಸಂದರ್ಭದಲ್ಲಿ ಕಳೆಗಳನ್ನು ನಾವು ದೊಡ್ಡ ಕಳೆಗಳನ್ನು ನಾವು ಕೈಯಲ್ಲಿ ಹರಿಯಬಾರ್ದು, ಎಲ್ಲಿಯೂ ನಾವು ಹರಿಯಬಾರ್ದು ದೊಡ್ಡ ಕಳೆಗಳನ್ನು. ಅದನ್ನು ನಾವು ಎತ್ತರದಲ್ಲಿ, 1 ಇಂಚು ಎತ್ತರದಲ್ಲಿ ನಾವು ತುಂಡು ಮಾಡಬೇಕು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಈಗ ಬುಡದಲ್ಲಿ ಬರ್ತದೆ ಕಳೆಗಳು, ಅದನ್ನು ಬೆರಳು ಇರುವಾಗ ಅಂದ್ರೆ 1 ಇಂಚು ಎತ್ತರ ಇರುವಾಗ ಅಥವಾ 2 ಇಂಚು ಎತ್ತರ ಬರುವಾಗ ನಾವು ಆ ಕಳೆಗಳನ್ನು ಕೈಯಲ್ಲಿ ಹರಿಬಿ. ಬುಡಭಾಗದಲ್ಲಿ ಬರುವಂತಹದ್ದು ಅಂದ್ರೆ ಗಿಡದ ಬುಡದಿಂದ 1 ಅಡಿಗಿಂತ ಒಳಗಿರುವಂತಹದಕ್ಕೆ ನಾವು ಮಿಷಿನ್ ಹಾಕ್ಲಿಕ್ಕೆ ಮತ್ತೆ ಕತ್ತಿಯಲ್ಲಿ ತೆಗಿಲಿಕ್ಕೆ ಇದೆಲ್ಲ ಬಹಳ ಕಷ್ಟಕರ ಕೆಲಸ ಆಗ್ತದೆ. ಹಾಗಾಗಿ ಆ ರೀತಿ ನಾವು ಮಾಡ್ಬೇಕು. ಮತ್ತೆ ಮಳೆ ಬರುವಾಗ ಹರಿಲಿಕ್ಕೆ ಹೋಗಬಾರ್ದು ನಾವು. ಮಳೆ ಬರುವಾಗ ಹರಿಬಾರ್ದು, ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡಿ 1 ವಾರದ ತನಕ ನಾವು ಈ ಕಳೆಗಳನ್ನು ಹರಿಬಾರ್ದು. ಆಮೇಲೆ ಈ ಮಣ್ಣಿನ ಸಂರಕ್ಷಣೆಯನ್ನು ಮಾಡುವಲ್ಲಿ ಕಳೆಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸುವುದರಿಂದ ಎಲ್ಲ ಭಾಗದಲ್ಲಿ ಸಹ ಕಳೆಗಳು ಇರಬೇಕು ತೋಟದಲ್ಲಿ. ಬುಡದ ಒಂದು ಭಾಗವನ್ನು ಬಿಟ್ಟು ಉಳಿದ ಎಲ್ಲ ಭಾಗಗಳಲ್ಲಿ ಸಹ ಕಳೆಗಳು ಇರಬೇಕು. ಆ ರೀತಿ ನಾವು ಮಾಡಿದ್ರೆ ನಮ್ಗೆ ಅದರಿಂದ ತುಂಬಾ ಪ್ರಯೋಜನ ಆಗ್ತದೆ. ಈಗ ಮಳೆ ಹೆಚ್ಚು ಬಂದಂತಹ ಸಂದರ್ಭದಲ್ಲಿ ನೀರು ಹೊರಗೆ ಹರಿದು ಹೋಗುದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬಹುದು ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ನಾವು ಮಾಡದೇ ಇರುವುದೇ ಒಳ್ಳೇದು. ಮಾಡಿದ್ರೆ ಅದು ಖಂಡಿತವಾಗಿ ಸಹ ರೋಗ ಜಾಸ್ತಿ ಆಗ್ತದೆ. ಯಾಕೆಂತ ಹೇಳಿದ್ರೆ, ಈಗ ಬೇರು ಇನ ಸಿಸ್ಟಮ್ ಹೇಗೆಂತ ಹೇಳಿದ್ರೆ, 50% ಬೇರು ಇರುವುದು ಮೇಲಿನ 1 ಇಂಚಿನಲ್ಲಿ. ಈಗ ನಾವು 1 ಚೂರು ಕೆರೆದ್ರೆ ಸಾಕಾಗ್ತದೆ, ಇಡೀ ಬೇರಿನ ಸಮೂಹವೇ ನಾಶವಾಗಿ ಹೋಗ್ತದೆ. ಮತ್ತೆ ಈಗ ಪೋಷಕಾಂಶಗಳ ಬಹಳ ಕೊರತೆ ಇರ್ತದೆ ಗಿಡದಲ್ಲಿ ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ನಾವು ಬುಡವನ್ನು ಅಗಿಲಿಕ್ಕೆ ಹೋಗುದ್ರಿಂದ ನಾವು ದೊಡ್ಡ ಒಂದು ತೊಂದರೆಯನ್ನು ಆಹ್ವಾನ ಮಾಡಿದಾಗ ಆಗ್ತದೆ. ಅದಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಈಗ ಅಗಿಲಿಕ್ಕೆ ಹೋಗಬಾರ್ದು. ಕೇವಲ ನಾವು ಪವರ್ ವೀಡರ್ ಗಳನ್ನು ಉಪಯೋಗಿಸಿ ನೀರಿನ ತೋಡು ಹರಿಯುವ ದಾರಿಯನ್ನು ಕ್ಲೀನ್ ಮಾಡಬೇಕು. ಹಾಗೆ ಮಾಡುದ್ರಿಂದ ನಮ್ಗೆ ಅದರಿಂದ ಪ್ರಯೋಜನ. ಒಳ್ಳೇದು ರಾಮಕೃಷ್ಣ ಶರ್ಮಾ ಅವರೇ. ಕಾಳು ಮೆಣಸಿನ ಸುರೋಗ ರೋಗದ ಒಂದು ಸಮಗ್ರ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು, ಜೈವಿಕವಾಗಿಯೂ ಕೂಡ ಇದನ್ನ ನಿರ್ವಹಣೆ ಮಾಡುವುದಕ್ಕೆ ಅವಕಾಶ ಇದೆ ಅನ್ನುವಂತ ಮಾತನ್ನ ಹೇಳಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ಇದರ ಮಾಹಿತಿಯ ಒಂದು ಉಪಯೋಗವನ್ನು ಪಡೆಯುವಂತೆ ನಾನು ಮನವಿ ಮಾಡ್ತಾ ಇದ್ದೇನೆ. ಇದುವರೆಗೆ ಕಾಳು ಮೆಣಸು ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಈ ಕುರಿತು ಉಡುಪಿ ಜಿಲ್ಲೆಯ ಬಂಟಕಲ್ಲಿನ ರಾಮಕೃಷ್ಣ ಶರ್ಮಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ್. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ್ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಇದೀಗ ಕೇಳಿ ಕೃಷಿ ಮಾಹಿತಿ. ನಮ್ಮ ರಾಜ್ಯದಲ್ಲಿ ಸುಮಾರು 600,000 ಹೆಕ್ಟೇರ್ಗಳಷ್ಟು ಒಳನಾಡು ಜಲಸಂಪನ್ಮೂಲವನ್ನು ಹೊಂದಿದ್ದು, ಕಳೆದ 5-6 ವರ್ಷಗಳ ಸರಾಸರಿ ಮೀನು ಉತ್ಪಾದನೆ ಸುಮಾರು 600,000 ಟನ್ನಷ್ಟು ಇದೆ. ಮೀನು ಕೃಷಿಯನ್ನು ಇತರ ಉದ್ಯಮಗಳಂತೆ ಕಡಿಮೆ ಖರ್ಚಿನಲ್ಲಿ ಕೈಗೊಳ್ಳಬಹುದಾಗಿದೆ. ಮೀನು ಪಾಲನೆಗೆ ಸುಮಾರು 0.5 ಎಕರೆಯಿಂದ 5 ಎಕರೆ ವಿಸ್ತೀರ್ಣವುಳ್ಳ ಕೊಳಗಳು ಅವಶ್ಯ. ಸುಮಾರು 3-4 ಅಡಿ ಆಳದ ಇರುವಂತಹ ಕೊಳಗಳು, ಆಕಾರದಲ್ಲಿ ಆಯತಾಕಾರ

ಆಹಾರ 40,000, ಒಟ್ಟು ಖರ್ಚು ಸುಮಾರು 210,000. ಅಂದಾಜು ವಾರ್ಷಿಕ ಆದಾಯ ಸರಾಸರಿ ಒಟ್ಟು ಮೀನು ಉತ್ಪಾದನೆ 5,400 ಕಿಲೋ. ಮೀನು ಮಾರಾಟದಿಂದ ಅಂದರೆ ಪ್ರತಿ ಕಿಲೋಗೆ ಕನಿಷ್ಠ 100 ರೂಪಾಯಿ ಅಂತ ತಗೊಂಡ್ರು ಕೂಡ 540,000 ರೂಪಾಯಿ. ಇದರಲ್ಲಿ ಖರ್ಚನ್ನ ಕಳೆದರೆ ಸುಮಾರು 300,000ದಷ್ಟು ಉಳಿತಾಯವಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 52,500 ಗರಿಷ್ಠ 55,500, ಹೊಸ ಅಡಿಕೆ ಕ್ವಿಂಟಾಲಿಗೆ 37,500 ಗರಿಷ್ಠ 45,000, ಕೋಕಾ ಕ್ವಿಂಟಾಲಿಗೆ 20,000-26,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400-9,000, ತೆಂಗಿನಕಾಯಿ 1ನೇ ವರ್ಗ 1,016,000 ಗರಿಷ್ಠ 20,000, 2ನೇ ವರ್ಗ 1,000 ಕನಿಷ್ಠ 12,000-15,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ಗರಿಷ್ಠ 2,950, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950-3,050, ಭತ್ತ ಆಮದು ಕ್ವಿಂಟಾಲಿಗೆ 1,750-1,950, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,300-4,400, ಕೆಂಪು ಕ್ವಿಂಟಾಲಿಗೆ ಕನಿಷ್ಠ 4,000 ಗರಿಷ್ಠ 4,100, ಕಪ್ಪು 4,100-4,500, ಮೆಣಸು ಕ್ವಿಂಟಾಲಿಗೆ 28,000-33,000, ಕಾಳು ಮೆಣಸು ಕ್ವಿಂಟಾಲಿಗೆ 38,000-48,000, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8,000 ಗರಿಷ್ಠ 11,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ ಕನಿಷ್ಠ 2,000 ಗರಿಷ್ಠ 2,800, ಕದಳಿ ಕ್ವಿಂಟಾಲಿಗೆ 2,800-3,500, ಗಾಳಿ ಕ್ವಿಂಟಾಲಿಗೆ 2,000-2,800, ನೇಂದ್ರ ಕ್ವಿಂಟಾಲಿಗೆ 2,800 ಗರಿಷ್ಠ 3,400. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಇದೀಗ ಕಸ್ತೂರಿ ಶಂಕರ್ ಅವರು ಹಾಡಿರುವ ಬಸವಣ್ಣನವರ ವಚನ. ವೇದ ಪ್ರಿಯ ಶಿವನಲ್ಲ ನಾದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನ